ನಮ್ಮ ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಅಡಿಕೆ ಬೆಳೆಯಲ್ಲಿ ಕಂಡುಬರುವ ಪ್ರಮುಖ ಕೀಟ ಮತ್ತು ರೋಗಗಳು ಹಾಗೂ ಅವುಗಳ ನಿಯಂತ್ರಣ ಕ್ರಮಗಳ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿ ಡಾ ಎಸ್ ಓಂಕಾರಪ್ಪ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಬಳಿಕ ನೇಗಿಲ ಜಗಲಿ ಕಾರ್ಯಕ್ರಮದ ಮರುಪ್ರಸಾರದಲ್ಲಿ ಕೀಟಗಳ ಸಮಗ್ರ ಹತೋಟಿ ಕ್ರಮಗಳ ಕುರಿತು ಮಾತುಕತೆ ಮೂಡಿಬರುವುದು. ಮಣಪುರಂ ಚಿನ್ನದ ಸಾಲ ಅತ್ಯಂತ ಕಡಿಮೆ ಬಡ್ಡಿದರದಲ್ಲಿ ಚಿನ್ನದ ಸಾಲವನ್ನು ಪರಿಚಯಿಸುತ್ತಿದೆ. ತಿಂಗಳಿಗೆ ಕೇವಲ 58 ಪೈಸೆಗೆ ಚಿನ್ನದ ಸಾಲ ಪಡೆಯಿರಿ. ಪ್ರತಿ ಅಗತ್ಯಕ್ಕೂ ಚಿನ್ನದ ಸಾಲ, ಎಲ್ಲರಿಗೂ ಚಿನ್ನದ ಸಾಲ. ಮಣಪುರಂ ಚಿನ್ನದ ಸಾಲ, ಜೀವನವನ್ನು ಸುಲಭಗೊಳಿಸಿ. ನಿಮ್ಮ ಹತ್ತಿರದ ಮಣಪುರಂ ಶಾಖೆಗೆ ಇಂದೇ ಭೇಟಿ ಕೊಡಿ ಅಥವಾ ಕರೆ ಮಾಡಿ 1800420233. ಆಗಸ್ಟ್ 15ರಿಂದ ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800042586666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಮಣಪುರಂ ಚಿನ್ನದ ಸಾಲ ಅತ್ಯಂತ ಕಡಿಮೆ ಬಡ್ಡಿದರದಲ್ಲಿ ಚಿನ್ನದ ಸಾಲವನ್ನು ಪರಿಚಯಿಸುತ್ತಿದೆ. ತಿಂಗಳಿಗೆ ಕೇವಲ 58 ಪೈಸೆಗೆ ಚಿನ್ನದ ಸಾಲ ಪಡೆಯಿರಿ. ಪ್ರತಿ ಅಗತ್ಯಕ್ಕೂ ಚಿನ್ನದ ಸಾಲ, ಎಲ್ಲರಿಗೂ ಚಿನ್ನದ ಸಾಲ. ಮಣಪುರಂ ಚಿನ್ನದ ಸಾಲ, ಜೀವನವನ್ನು ಸುಲಭಗೊಳಿಸಿ. ನಿಮ್ಮ ಹತ್ತಿರದ ಮಣಪುರಂ ಶಾಖೆಗೆ ಇಂದೇ ಭೇಟಿ ಕೊಡಿ ಅಥವಾ ಕರೆ ಮಾಡಿ 1800420233. ಇದೀಗ ಅಡಿಕೆ ಬೆಳೆಯಲ್ಲಿ ಕಂಡುಬರುವ ಪ್ರಮುಖ ಕೀಟ ಮತ್ತು ರೋಗಗಳು ಹಾಗೂ ಅವುಗಳ ನಿಯಂತ್ರಣ ಕ್ರಮಗಳ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿ ಡಾ ಎಸ್ ಓಂಕಾರಪ್ಪ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಕೇಳಿದ್ರೆ, ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಅಡಿಕೆ ಬೆಳೆಗೆ ಬಾಧಿಸುವ ಕೀಟಗಳು ಮತ್ತು ರೋಗಗಳು ಯಾವ್ಯಾವು ಮತ್ತು ಅವುಗಳನ್ನು ಯಾವ ರೀತಿ ಹತೋಟಿ ಮಾಡಬೇಕು, ಅಡಿಕೆಯಲ್ಲಿ ಒಳ್ಳೆ ಇಳುವರಿ ತಗೋಬೇಕಂದ್ರೆ ಏನೇನು ಒಂದು ವ್ಯವಸಾಯ ಕ್ರಮಗಳನ್ನು ಕೈಗೊಳ್ಳಬೇಕು, ಇದರ ಬಗ್ಗೆ ಮಾಹಿತಿ ಮಾಡಿಕೊಡ್ತಾರೆ. ಹಿರಿಯೂರು ಬಬ್ಬೂರು ಫಾರ್ಮ್ನ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದಂಥ ಹಾಗೂ ವಿಷಯ ತಜ್ಞರಾದಂಥ ಡಾಕ್ಟರ್ ಎಸ್ ಓಂಕಾರಪ್ಪ ಅವರು, ನಮಸ್ಕಾರ ಸರ್. ನಮಸ್ಕಾರ. ಅಡಿಕೆ ಬೆಳೆ ಚಿತ್ರದುರ್ಗ ಜಿಲ್ಲೆಗೆ ಒಂದು ವರನೋ ಶಾಪನೋ ಗೊತ್ತಿಲ್ಲ, ಆದರೆ ನಮ್ಮ ರೈತ ಬಾಂಧವರು ಅಡಿಕೆ ಬೆಳೆಗೆ ಹೆಚ್ಚಿನ ಪ್ರಮಾಣ ಅಂಟ್ಕೊಂಡ್ಬಿಟ್ಟಿದ್ದಾರೆ. ಆಕ್ಚುಲಿ ನಮ್ಮ ಜಿಲ್ಲೆಗೆ ಅಡಿಕೆ ಬೆಳೆ ಅದು ಬೇಡವಾದ ಬೆಳೆ ಅಂತಲೇ ನಾವು ವಿಜ್ಞಾನಿಗಳು ಹೇಳ್ತಾ ಇದ್ದೀವಿ. ಯಾಕೆಂದ್ರೆ ಇವತ್ತಿನ ನಮ್ಮ ನೀರಿನ ಸಮಸ್ಯೆ, ನಮಗೆ ನೀರಿನ ಸಮಸ್ಯೆ ಗಂಭೀರವಾಗ್ಲಿಕ್ಕೆ ಪ್ರಮುಖವಾದ ಬೆಳೆನೇ ಇವತ್ತು ಅಡಿಕೆ. ತೆಂಗಿನ ಮರ ಸಾಕೋದು 2 ಮಕ್ಕಳು ಸಾಕ್ತಂಗೆ, ಅಡಿಕೆ ಮರ ಸಾಕೋದು 12 ಮಕ್ಕಳು ಸಾಕ್ತಂಗೆ ಅಂತ. 12 ಮಕ್ಕಳು ಸಾಕೋ ಕಷ್ಟ ಅದು ಮಕ್ಕಳು ಎತ್ಕೊಂಡವ್ರಿಗೆ ಗೊತ್ತಿರುತ್ತೆ. ಅದೇ ರೀತಿ ಅಡಿಕೆ ಬೆಳೆಯನ್ನು ಹಾಕೊಂಡು ಈ ಬರಗಾಲದಲ್ಲಿ ನರಳಾಡ್ತಿರೋ ರೈತರ ಸ್ಥಿತಿ ಕೂಡ ಅದೇ ಪರಿಸ್ಥಿತಿ ಬಂದಿದೆ. ಆದರೂ ಕೂಡ ಇದ್ದಂಥ ಬೆಳೆಯನ್ನು ಉಳಿಸ್ಕೊಂಡು ಇರ್ತಕ್ಕಂಥ ದಾರಿಗಳನ್ನು ಕಂಡುಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ವಿಜ್ಞಾನಿಗಳ ನಾವು ರೈತರಿಗೆ ಈ ಬರಗಾಲದ ಪರಿಸ್ಥಿತಿಯಲ್ಲೂ ಕೂಡ ಸಮಸ್ಯೆಗಳು ಏನೇನು ಬರ್ತವೆ, ಆ ಸಮಸ್ಯೆಗಳನ್ನು ಹೆಂಗೆ ಎದುರಿಸಬೇಕು ಅನ್ನೋದ್ರ ಬಗ್ಗೆ ರೈತರಿಗೆ ನಾವು ವಿವರವಾದ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇವೆ. ಸರಿ, ಈ ಅಡಿಕೆ ಬೆಳೆಯಲ್ಲಿ ಯಾವ ರೀತಿಯ ಕೀಟಗಳು ಬಾಧಿಸ್ತವೆ, ಯಾವ್ಯಾವ ಹಂತದಲ್ಲಿ ಈ ಕೀಟಗಳು ಕಂಡು ಬರ್ತವೆ ಮತ್ತು ಅವುಗಳನ್ನು ಹೇಗೆ ನಿಯಂತ್ರಣ ಮಾಡಬಹುದು? ನಮಗೆ ಬೇಸಿಗೆ ಕಾಲದಿಂದಲೂ ಅಡಿಕೆ ಬೆಳೆಯಲ್ಲಿ ಅನೇಕ ಸಮಸ್ಯೆಗಳು ಕಾಡ್ತಾ ಇದ್ದಾವೆ. ಅದರಲ್ಲೂ ಕೂಡ ಅಡಿಕೆ ಬೆಳೆಯಲ್ಲಿ ಸಮಸ್ಯೆ ಯಾವಾಗ ಬರುತ್ತೆ ಅಂದರೆ ಮುಖ್ಯವಾಗಿ ನೀರಿನ ಸಮಸ್ಯೆ ಹೆಚ್ಚಾದಾಗ. ಮನುಷ್ಯ ಯಾವಾಗ ಬಡಕಲಾಗ್ತಾನೋ ಆಹಾರ ಕೊರತೆ ಪೌಷ್ಟಿಕ ಕೊರತೆಯಿಂದ, ಅಂಥ ಸಂದರ್ಭದಲ್ಲಿ ಕಾಯಿಲೆಗಳು ಹೇಗೆ ಮನುಷ್ಯನನ್ನ ಕಾಡ್ತವೋ ಅದೇ ರೀತಿ ನಮ್ಮ ಅಡಿಕೆ ಬೆಳೆಗಾರರಿಗೆ ನೀರಿನ ಸಮಸ್ಯೆ ಯಾವಾಗ ಉದ್ಭವ ಆಗಿದೆ, ಆ ನೀರಿನ ಸಮಸ್ಯೆ ಉದ್ಭವ ಆದಾಗಿನಿಂದ ಇವತ್ತು ಅಡಿಕೆ ಬೆಳೆಯಲ್ಲಿ ಅನೇಕ ಕೀಟಗಳು ಮತ್ತು ರೋಗಗಳು ಸಮಸ್ಯೆ ದಿನೇ ದಿನೇ ಹೆಚ್ಚಾಗ್ತವೆ. ಇವುಗಳಲ್ಲಿ ಮುಖ್ಯವಾದವು ಅಂದರೆ ರಸ ಇರುವಂತಹ ಕೀಟಗಳು ಮತ್ತು ನುಸಿಗಳು ಪ್ರಮುಖವಾಗಿರ್ತವೆ. ಇವನ್ನ ನಾವು ಎರಡು ರೀತಿ ಹೇಳ್ತೀವಿ. ನಾವು ರಸ ಇರುವ ಕೀಟಗಳಲ್ಲಿ ಮುಖ್ಯವಾಗಿ ನಮ್ಮ ಅಡಿಕೆ ಬೆಳೆಯಲ್ಲಿ ಬರ್ತಕ್ಕಂತ ಕೀಟಗಳು ಯಾವುವು ಅಂದ್ರೆ ಸುಳಿ ತಿಗಣಿ ಮತ್ತು ಶಲ್ಕ ಕೀಟ ಹಾಗೂ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಕ್ಕಂತ ಥ್ರಿಪ್ಸ್ ಹುಳ. ಇವು ಪ್ರಮುಖವಾಗಿ ಅಡಿಕೆ ಬೆಳೆಯನ್ನು ಕಾಡ್ತಕ್ಕಂತ ಪ್ರಮುಖವಾದ ಕೀಟಗಳು. ಇನ್ನೊಂದು ಸಮಸ್ಯೆ ಅಂದ್ರೆ ನುಸಿ. ನುಸಿನು ಕೂಡ ಇವತ್ತು ಬೇಸಿಗೆ ಕಾಲದಲ್ಲಿ ಅದರಲ್ಲೂ ನೀರಿನ ಸಮಸ್ಯೆ ಇರ್ತಕ್ಕಂಥ ಅಥವಾ ಒಣ ಅವಾಗುಣ ಇರುವಂಥ ಸಂದರ್ಭದಲ್ಲಿ ಈ ನುಸಿನು ಕೂಡ ಹೆಚ್ಚಾಗುತ್ತೆ. ಈ ನುಸಿನಲ್ಲೂ ಕೂಡ ಎರಡು ಬಗೆ ಇದೆ, ಒಂದು ಕೆಂಪು ನುಸಿ ಅಂತ ಬರುತ್ತೆ, ಒಂದು ಹಸಿರು ನುಸಿ ಅಥವಾ ಬಿಳಿ ನುಸಿ ಅಂತ ಕರೀತಾರೆ ರೈತ ಬಾಂಧವರು. ಸೊ ಈ ರೀತಿ ಎರಡು ರೀತಿಯ ನುಸಿಗಳು ಕೂಡ ಇವತ್ತು ಅಡಿಕೆಯನ್ನು ಹಾನಿ ಮಾಡ್ತಾ ಇದ್ದಾವೆ. ನಂತರ ಕೀಟಗಳು ಇವೆರಡೂ ಸೇರಿ ಇವತ್ತು ರೈತರಿಗೆ ಗಂಭೀರವಾದ ಸಮಸ್ಯೆಯನ್ನು ಉಂಟು ಮಾಡುವಂತ ಪರಿಸ್ಥಿತಿ ಬಂದಿದೆ. ಸರಿ, ಇದಂದ್ರೆ ಅಡಿಕೆ ಬೆಳೆ ಅಂತ ನಮ್ಮ ರೈತರಿಗೆ ಕಾಡೋದು. ಇನ್ನು ಕೀಟಗಳು ಒಂದು ಕಡೆ ಅದನ್ನ ರೋಗಗಳು, ಹಲವಾರು ರೋಗಗಳು ಹಲವಾರು ಸಂದರ್ಭಗಳಲ್ಲಿ ಕಾಣಿಸ್ಕೊಳ್ತವೆ. ಯಾವ್ಯಾವ ರೀತಿ ಒಂದು ರೋಗ ಬಾಧೆ ಈ ಅಡಿಕೆಯಲ್ಲಿ ಕಾಣಿಸುತ್ತೆ, ಅದನ್ನ ನಮ್ಮ ರೈತರು ಯಾವ ರೀತಿ ನಿಯಂತ್ರಣ ಮಾಡ್ಕೋಬೇಕಂತೀರ? ಅಡಿಕೆಯಲ್ಲಿ ರೋಗಗಳು ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಕ್ಕಂಥ ರೋಗಗಳು ಅಂದ್ರೆ ಅಡಿಕೆನಲ್ಲಿ ಎಲೆ ಚುಕ್ಕೆ ರೋಗ, ಸುಳಿ ಕೊಳೆ ರೋಗ, ಅಣಬೆ ರೋಗ, ಇವು ಗಂಭೀರವಾಗಿರ್ತಕ್ಕಂಥವ್ರು. ಇವಲ್ದೇನೆ ಅಡಿಕೆನಲ್ಲಿ ಇನ್ನೂ ಮುಖ್ಯವಾಗಿ ಕಾಣಿಸ್ಕೊಂಥದ್ದು ಇಡಿಮುಂಡಿಗೆ ಅಂತ ಕರಿತೀವಿ ನಾವು. ಇಡಿಮುಂಡಿಗೆ ಅಂತ ಅದೊಂದು ಸಮಸ್ಯೆ, ಅದನ್ನ ಹುಳ ಅಂತೂ ಹೇಳಕ್ ಬರಲ್ಲ, ರೋಗ ಅಂತೂ ಹೇಳಕ್ ಬರಲ್ಲ, ಒಂದು ಮರದ ಶಾರೀರಿಕ ಸಮಸ್ಯೆಯಿಂದ ಬರುತ್ತೆ ಅಂತಲೂ ಹೇಳ್ಬೋದು. ಈ ರೀತಿ ಅನೇಕ ವಿವಿಧ ರೀತಿಯ ಸಮಸ್ಯೆಗಳ ಸುರಿಮಳೆಯಿಂದ ತುಂಬಿರ್ತಕ್ಕಂಥದಕ್ಕೆ ನಾವೇನಂತೀವಿ, ಇಡಿಮುಂಡಿಗೆ ಅಂತೀವಿ. ಇವು ಪ್ರಮುಖವಾಗಿ ಅಡಿಕೆನಲ್ಲಿ ಬರ್ತಕ್ಕಂಥ ರೋಗಗಳು. ಅವನ್ನ ನಿಯಂತ್ರಣ ಮಾಡ್ಬೇಕಂದ್ರೆ ರೈತರು ಏನ್ ಮಾಡ್ಬೇಕಂತ ಸರ್? ಯಾವುದೇ ಒಂದು ಕೀಟ ರೋಗ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ ಕಾರಣ ನಾವು ಮಾಡ್ತಕ್ಕಂಥ ಬೇಸಾಯ ಕ್ರಮಗಳು ಬಹಳ ಮುಖ್ಯ. ನೀರಿನ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಇವತ್ತು ನಮಗೆ ಎಲ್ಲಾ ಕಡೆ ಗಂಭೀರವಾಗಿದೆ. ಮೊದಲು ನೀರನ್ನ ನಾವು ಸಮರ್ಪಕವಾಗಿ ಕೊಡಬೇಕು, ಅದು ಬಹಳ ಮುಖ್ಯವಾದ. ಜೊತೆಗೆ ನಾವು ಈಗ ಒಂದು ಕೀಟ ಅಥವಾ ರೋಗ ಬಂದಾಗ ನಾವು ಮುಖ್ಯವಾಗಿ ಏನ್ ಮಾಡ್ತೀವಿ, ರಾಸಾಯನಿಕಗಳನ್ನ ಬಳಸಕ್ಕೆ ಹೋಗ್ತಾರೆ. ರಾಸಾಯನಿಕ ಬಳಸಕ್ಕಿಂತ ಮುಖ್ಯವಾಗಿ ನಮ್ಮ ಗಿಡಗಳ ಪೋಷಣೆ ಬಹಳ ಮುಖ್ಯ. ನಮ್ಮಲ್ಲಿ ಪೋಷಣೆಯಲ್ಲಿ ಬಹಳಷ್ಟು ಹಿಂದೆ ಬಿದ್ದಿದೀವಿ. ನಾವು ಉತ್ತಮವಾದ ಪೋಷಕಾಂಶಗಳನ್ನು ಒದಗಿಸೋದು ಮುಖ್ಯವಾಗಿ ಕೊಟ್ಟಿಗೆ ಗೊಬ್ಬರ ಬಳಕೆ, ಎರೆಹುಳು ಗೊಬ್ಬರ ಬಳಕೆ, ಜೀವಾಣುಗಳ ಬಳಕೆಯಲ್ಲಿ ನಾವು ಬಹಳಷ್ಟು ಕಾಳಜಿ ವಹಿಸ್ತಾ ಇಲ್ಲ. ಈ ಸಮಸ್ಯೆಗಳನ್ನು ಹೆಚ್ಚಾಗಲಿಕ್ಕೆ ಮುಖ್ಯವಾದು ನಮಗೆ ಮುಖ್ಯ. ನಮ್ಮಲ್ಲಿ ಪೋಷಣೆಯಲ್ಲಿ ಬಹಳಷ್ಟು ಹಿಂದೆ ಬಿದ್ದಿದೀವಿ. ನಾವು ಉತ್ತಮವಾದ ಪೋಷಕಾಂಶಗಳನ್ನು ಒದಗಿಸೋದು ಮುಖ್ಯವಾಗಿ ಕೊಟ್ಟಿಗೆ ಗೊಬ್ಬರ ಬಳಕೆ, ಎರೆಹುಳು ಗೊಬ್ಬರ ಬಳಕೆ, ಜೀವಾಣುಗಳ ಬಳಕೆಯಲ್ಲಿ ನಾವು ಬಹಳಷ್ಟು ಕಾಳಜಿ ವಹಿಸ್ತಾ ಇಲ್ಲ. ಈ ಸಮಸ್ಯೆಗಳನ್ನು ಹೆಚ್ಚಾಗಲಿಕ್ಕೆ ಮುಖ್ಯವಾದು ನಮಗೆ